ರಾಸ್ಬೆರಿ ಅಂತಂದು ಅದು ವರ್ಷಕ್ಕೆ ಒಂದ್ಸತ ಬರ್ತೈತಿ, 2 ವರ್ಷ ಆದ್ಮೇಲೆ ಅದು ಮತ್ತು ಫ್ರೂಟ್ಸ್ ಅದು ಬೆಳೀತಾ ಇದ್ದೀನಿ ನಾನು. ಬೆರಿ ಒಳಗೆ ಬರ್ತೈತ್ರಿ. ಈಗ ಈ ಬೆರಿ ಬೆಳೆಗಳನ್ನ ಒಂದ್ಸಲ ನೀವು ನೆಟ್ರಿ ಅಂದ್ರ ಎಷ್ಟು ದಿನಕ್ಕೆ ಇದು ಫಲ ಕೊಡ್ತದೆ? ಇದೆ ಸ್ಟ್ರಾಬೆರಿ ಅನ್ನೋದು ನಾವು ಒಂದ್ಸತ ನೆಟ್ರ ಅದು 45 ದಿನ ಮೇಲೆ ಸ್ಟಾರ್ಟ್ ಆಗುತ್ತೆ ಅದು ಫಲ ಕೊಡ್ಲಿಕ್ಕೆ. ಅಂದ್ರೆ ಸುಮಾರು ಎಷ್ಟು ಹಾಕಿರಿ ನೀವು? ಈಗ ನಾನದು ಅದು ಮೆಣಸಿನ್ಕಾಯಿ ಕ್ರಾಪ್ ಗತಿ ಮೇಡಮ್. ಈಗ ನಾವು ದರ್ಸ ಕ್ರಾಪ್ ಚೇಂಜ್ ಮಾಡ್ತೀವಿ. ಒಂದು ಗಿಡ ಏನಿಲ್ಲ ಅಂದ್ರೆ 1.5 kg ಫ್ರೂಟ್ ಕೊಟ್ಟೈತದ, ಅದ್ರ ತನ್ನ ಸೀಸನ್ ಟೈಮ್ದಲ್ಲಿ. ಅದು ಕೊಟ್ಟ ಮೇಲೆ ಅದು ಮತ್ತೆ ಹೋಗ್ಬಿಡ್ತೈತೆ ಅದು ಪ್ಲಾಂಟ್. ಮತ್ತೆ ಸೆಪ್ಟೆಂಬರ್ ಆಗಸ್ಟ್ ಎಂಡಿಗೆ ಅದು ಮತ್ತೆ ನಾಟಿ ಮಾಡೋದು ಈಗ ತಗೊಂಡು ಬಂದು. ಮತ್ತೆ ಅದು ಮಾರ್ಚ್ ಎಂಡ್ವರೆಗೆ ಇರುತ್ತೆ. ನಾವು ನೀರು ಅದು ಯಾವ ಥರ ಕೊಡ್ತೀವಿ ಆ ಥರ ಲಾಸ್ಟಿಗೆ ಮತ್ತೆ ಒಣಗಿ ಹೋಗುತ್ತೆ. ಈಗ ಈ 3 ಥರದ ಬೆರಿಗಳನ್ನು ಬೆಳಿತೀನಿ ಅಂತ ಹೇಳಿದ್ರಲ್ಲ, ನಮ್ಮ ಮಾರುಕಟ್ಟೆಯಲ್ಲಿ ಇದಕ್ಕಷ್ಟೊಂದು ಬೇಡಿಕೆ ಅದ ಏನು? ಐತೆ ಐತ್ರಿ ಮೇಡಮ್, ಭಾಳ ಬೇಡಿಕೆ ಇದೆ. ಯಾಕಂದ್ರೆ ಇವರೆಲ್ಲ ಈಗೆಲ್ಲ ಫ್ರೂಟ್ಸ್ ಇಲ್ಲೆಲ್ಲ ಇಲ್ಲ, ಈ ಥರದ ಫ್ರೂಟ್ಸ್ ಬೆರಿ ಇಲ್ಲ, ಇಲ್ಲಿ ಬೆಳೀತಾ ಇಲ್ಲ ಅವರು. ಹಾಗಾಗಿ ನಾನು ಬೆಳೀತಾ ಇರೋದ್ರಿಂದ ಎಲ್ಲರೂ ಅದನ್ನ ಚಲೋ ಪರ್ಚೇಸ್ ಆಗುತ್ತೆ ನನ್ನ ಕಡೆ. ಎಲ್ಲರಿಗೆ ಈಗ ಇಲ್ಲ ಇಲ್ಲಿ ಬರುವುದಿಲ್ಲ ಅಂತಂದು ಭಾಳ ಮಂದಿಗೆ ತಲೆಯಾಗಿತ್ತು. ಈಗ ನಾವು ಬೆಳೆದಿದ್ದು ನೋಡಿದ ಮೇಲೆ ಅವ್ರಿಗೆ ಇದು ಥರ ಫ್ರೂಟ್ ಬರ್ತಾವನೇ ಇಲ್ಲಿ, ನಾವು ಅಲ್ಲಿ ಹೋದಾಗ ಮಹಾಬಲೇಶ್ವರದಾಗ ಅದೆಲ್ಲ ನೋಡಿ ತಿಂತಿದ್ರು. ಈಗ ನಾನು ಬೆಳೆದಿದ್ದರಿಂದ ಅವ್ರಿಗೆ ಎಲ್ಲರಿಗೆ ಇದು ಹೊಸ ಟೈಪ್ ಬರತೈತಲ್ಲ ಇದು ಅಂತಂದು ಅವ್ರಿಗೆ ಒಂದು ಖುಷಿ ಇದೆ. ಅದ್ರ ಸೇಲ್ ಆಗ್ತೈತೆ ಎಲ್ಲ ನನ್ನ ಕಡೆ ಸೇಲ್ ಆಗ್ತದ ಅಂತಂದ್ರೆ ಎಲ್ಲ ಮಾರುಕಟ್ಟೆಯನ್ನು ಹೆಂಗೆ ಮಾಡ್ಕೊಂಡಿರಿ ಇದಕ್ಕೆ? ಇದು ಸೀಸನ್ ಟೈಮ್ದಲ್ಲೇ ಅದು ಏನಿಲ್ಲ ಅಂದರೂ ನಾವು ಪ್ಲಾಂಟೇಷನ್ ಮ್ಯಾಗೆ ಡಿಪೆಂಡ್ ಇರ್ತೈತ್ರಿ. ಅದು ಎಷ್ಟು 5,000 ಮಾಡ್ತೀವಿ, 7,000 ಮಾಡ್ತೀವಿ. ಈಗ ನಮ್ದು 7,000 ಪ್ಲಾಂಟೇಷನ್ ಅಷ್ಟು ಚಲೋ ಬಂದ್ರೆ ನಮ್ಗೆ ಈಗ ಫ್ರೂಟ್ಸ್ ನಾವು ಸ್ವಲ್ಪ ಸ್ವಲ್ಪ ಭಾಗ ಮಾಡಿಕೊಂಡು ಒಂದಿಷ್ಟು ಮಂಗಳೂರಿಗೆ ಕಳಿಸ್ತೀವಿ. ಸ್ವಲ್ಪ ನಮ್ಗೆ ಎಲ್ಲಿ ಜಾಸ್ತಿ ಆರ್ಡರ್ ಇದೆ ಅಲ್ಲಿ ಎಲ್ಲ ಕಡೆ ಸುತ್ತಮುತ್ತಲೂ ಮಾರ್ಕೆಟಿಂಗ್ ಮಾಡಬೇಕಾಗ್ತೈತಿ. ಬರೀ ಒಂದೇ ಧಾರವಾಡನ ಮಾಡ್ಕೊಂಡು ಕೊಡ್ತೀವಿ ಹುಬ್ಳಿ ಅಂತ ಹಿಂಗೇನಿಲ್ಲ, ಎಲ್ಲ ಕಡೆನೂ ಅಂದ್ರೆ ನಮಗೆ ಪರಿಚಯ ಇರ್ತೈತಿ ಮತ್ತು ರೇಟ್ ನಮ್ಗೆ ಚಲೋ ಸಿಗ್ತಿರ್ತೈತಿ. ಈಗ ಬೆಂಗಳೂರು ಕಳಿಸ್ತೀವಿ ಸ್ಟಾರ್ಟಿಂಗ್ ಒಳಗೆ, ಗೋವಾಕ ಎಲ್ಲೆಲ್ಲಿ ಆರ್ಡರ್ ಇರ್ತೈತೆ ಅಲ್ಲೆಲ್ಲಿ ಕಳಿಸ್ಕೊಡ್ತೇನೆ ನಾನು. ಅಂದ್ರೆ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತೀರಿ? ಹೆಂಗ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರಿ ಅವರಿಗೆಲ್ಲ. ಬೆಳಿಗ್ಗೆ ಎದ್ದು ಕೊಟ್ಟಾಗ ಹಾರ್ವೆಸ್ಟಿಂಗ್ ಮಾಡ್ತೀವಿ ಸ್ಟ್ರಾಬೆರಿ. ಆಮೇಲೆ ಎಲ್ಲ ತಗೊಂಡು ಬಂದು ಕ್ಲೀನಾಗಿ ಯಾವ್ದು ಫ್ರೂಟ್ ಒಳ್ಳೇದಿದೆ ಅದನ್ನಷ್ಟ ಮುಂದೆ ಪ್ಯಾಕ್ ಮಾಡಿ ಕಳಿಸ್ತೀವಿ. ಯಾಕಂದ್ರೆ ಪ್ಯಾಕ್ ಮಾಡಿ ಹೋಗೋಕೆ ಟೈಮ್ ಬೇಕಲ್ಲ ಅದಕ್ಕೆ. ಅದಕ್ಕೆ ಏನಿಲ್ಲ ಅಂದ್ರೆ ಒಂದು 8 ತಾಸು 9 ತಾಸೊಳಗೆ ಹೋಗಿ ಮುಟ್ಟು, ಎಕ್ಸೋಟಿಕ್ ಫ್ರೂಟ್ ಇರೋದ್ರಿಂದ ಲಘು ಮುಟ್ಟಬೇಕಾಗ್ತೈತ್ರಿ ಅದು. ಹೌದು, ಆ ಟೈಮ್ದಾಗ ಹೋಗಿ ಮುಟ್ಟಿಸಬೇಕಾಗ್ತೈತೆ ಅದನ್ನ. ಮತ್ತೆ ಈಗ ಲೋಕಲ್ ಆರ್ಡರ್ ನಾನು ಮನೆ ಮನೆಗೆ ಜಾಸ್ತಿ ನನಗೆ ಇಲ್ಲಿ ಹುಬ್ಳಿ ಧಾರವಾಡದಾಗ ಇದ್ರೆ ಅವ್ರಿಗೆ ಹೋಗಿ ಡೈರೆಕ್ಟ್ ಆಗಿ ನಾನು ಕೊಡ್ತೇನೆ. ಒಂದು ಸೆಂಟರ್ ಒಂದು ಜಾಗ ಮಾಡ್ಕೊಂಡಿದ್ದೀನಿ, ಅವ್ರು ನನಗೆ ಆರ್ಡರ್ ಬಂದು ಕೊಟ್ಟಾಗ ಹೋಗಿ ಅವ್ರಿಗೆ ಮನೆಗೂ ಮುಟ್ಟಿಸ್ತೇನೆ ನಾನು. ಅಂದ್ರೆ ಜ್ಯೋತಿಯವರೇ, ಇಲ್ಲಿ ನೀವು ಬೆಳೆಯನ್ನ ಬೆಳಿಲಿಕ್ಕೆ ಕೂಡ ನೀವು ತೋಟದಲ್ಲಿ ಕೆಲಸ ಮಾಡ್ತೀರಿ, ಮತ್ತೆ ಮಾರ್ಕೆಟಿಂಗ್ ಮಾಡಬೇಕು ಅಂದಾಗ ಅಲ್ಲೂ ಮಾಡ್ತೀರಿ, ಹೆಂಗೆ ಸಮಯವನ್ನ ಹೊಂದಿಸ್ಕೊಳ್ತೀರಿ? ಇಲ್ಲ ಮೇಡಮ್, ಅಲ್ಲ ಬೆಳಗ್ಗೆ ಲಘುನ ಎದ್ದು ಎಲ್ಲ ಅಡಿಗೆ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಆಮೇಲೆ ಇವ್ರು ಹೆಣ್ಮಕ್ಳು ನನ್ಗೆ ನಮ್ಮ ಕಡೆ ವರ್ಕರ್ ಬರ್ತಾರಲ್ಲ ಮಹಿಳೆಯರು, ಅವ್ರು ಭಾರಿ ಟ್ಯಾಲೆಂಟೆಡ್ ಇದ್ದಾರೆ ರೀ ಮೇಡಮ್. ಒಂದೆರಡು ಸತ ನಾನು ಇವೆಲ್ಲ ಅಡಿಗೆ ಅದೆಲ್ಲ ಮುಗಿಸ್ಕೊಂಡೋರಾಗ ಅವ್ರು ಹಣ್ಣರ್ ಪ್ಯಾಕ್ ಮಾಡಿ ಕೊಟ್ಬಿಟ್ಟಾರ ನಂಗೆ. ಅವ್ರಿಗೆ ಅಷ್ಟು ಗೊತ್ತಾಗಿದೆ ಇವ್ರು ಹೋಗಿ ಮುಂದೆಲ್ಲ ಮುಟ್ಟಿಸ್ಬೇಕು ನಂಗೆ ಪ್ರಾಬ್ಲಮ್ ಆಗ್ತಾವಂತ ಅವ್ರಿಗೆ ಗೊತ್ತೈತಿ. ಹಂಗಾಗಿ ಅವರು ಆ ಟೈಮ್ದಾಗ ರೆಡಿ ಮಾಡ್ತಾರೆ. ಮತ್ತು ಹೆಚ್ಚಾಗಿ ನಂದು ಎರಡನೇ ಮಗ ದೊಡ್ಡ ಮಗ ಇದ್ದಾನಲ್ಲ, ಅವ್ನು ಪಟ ಪಟ ಪ್ಯಾಕ್ ಮಾಡ್ತಾನೆ, ಅವನಿಗೂ ಕಲಿಸಿದ್ದೀನಿ ನಾನೆಲ್ಲ. ಪೂರಾ ಫ್ಯಾಮಿಲಿನೇ ನಮ್ದು ಅಗ್ರಿಕಲ್ಚರ್ ಮಾಡ್ತಾ ಇರೋದಲ್ಲ, ಅಂದ್ರೆ ದೊಡ್ಡ ಮಗ ಎಲ್ಲ ಹಣ್ಣು ಹರ ಹೆಣ್ಮಕ್ಳು ಹರಿದು ಕೊಟ್ಬಿಟ್ರೆ ಅವನಿಷ್ಟು ಪ್ಯಾಕಿಂಗ್ ಅವನು ಕುಂಡಿರ್ತಾನೆ, ಒಂದು 2 ಮಂದಿ ಹೆಣ್ಮಕ್ಳು ಕರ್ಕೊಂಡು. ನಾನಂದ್ರೆ ಮಧ್ಯಾಹ್ನ 2-3 ಗಂಟೆ ಮಟ್ಟ 4 ಗಂಟೆ ಒಳಗೆ ಹೋಗ್ಲಿಕ್ಕೆ ಹೊಂಟ್ಬೇಕಲ್ರಿ, ಅಷ್ಟೊತ್ತಲ್ಲ ಅಂದ್ರೆ ಅಷ್ಟು ಪ್ಯಾಕ್ ಮಾಡಿ ನಂಗೆ ಕೊಟ್ಟಿರ್ತಾರೆ ಅವ್ರು. ಆ ಟೈಮ್ದಾಗ ಹೋಗಿ ತೊಗೊಂಡು ಬಂದು ಅವ್ರವ್ರಿಗೆ ಯಾವ ಆರ್ಡರ್ ಐತಿ ಮೊದಲು ಆರ್ಡರ್ ತೊಗೊಂಡಿರ್ತೇನೆ ನಾನು, ಆ ಟೈಮ್ದಾಗ ಹೋಗಿ ಅವ್ರಿಗೆ ಮುಟ್ಟಿಸ್ತೇನೆ ರೀ. ಈಗ ಜ್ಯೋತಿಯವರ ಮಾತಾಡ್ತಾ ನೀವು ಹೇಳಿದ್ರಿ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು. ಮಹಿಳೆಯರು ಯಾಕೆ ಮಹಿಳೆಯರನ್ನ ಆಯ್ಕೆ ಮಾಡ್ಕೊಂಡಿರಿ? ಹೇಳಿದ ಟೈಮ್ದಲ್ಲಿ ತಪ್ಪಿಸೋದಿಲ್ಲ ಅವ್ರು ಒಂದೇ ಮಾತು. ಮತ್ತು ಮಹಿಳೆಯರು ಅಂದ್ಕೊಟ್ಟಾಗ ಜಾಸ್ತಿ ಅವ್ರಿಗೆ ಮಹಿಳೆಯದ್ದು ಏನೈತಿ ಕಷ್ಟ ಅಂತ ಗೊತ್ತಿರ್ತೈತೆ ಅವರಿಗೆ. ಅವರು ಮತ್ತು ಮಹಿಳೆಯರು ಕಂಟಿನ್ಯೂ ಆಗಿ ನಾನು ಅವ್ರಿಗೆ ಒಬ್ಬರು ಬಂದ್ರೆ ಈಗ ಅವರು ಬಿಡೋಕ್ಕಾಗೋದಿಲ್ಲ. ನಾವು ಕಂಟಿನ್ಯೂ ಆಗಿ ಅಂಥ ಮಹಿಳೆಯರಿಗೆ ನಾನು ಕರ್ಕೊಳೋದು, 2 ದಿನ ಬಂದರು 3 ದಿನ ಬಿಟ್ಟರೆ ಅಂಥ ಮಹಿಳೆಯರು ಇಲ್ಲ. ಅವರು ಈಗ ಕಂಟಿನ್ಯೂ ಆಗಿ ನಾನು ಕೆಲಸ ಕೊಡ್ತೇನೆ ಅಂದ್ಕೊಟ್ಟಾಗ ಅವ್ರಿಗೆ ಒಂದು ಇಂಟ್ರೆಸ್ಟ್ ಇರ್ತೈತಿ. ಕರೆಕ್ಟಾಗಿ ಆ ಟೈಮ್ದಾಗ ಅವ್ರಿಗೆ ಮನೆಗೆ ಹೋಗೋದ್ರಿಂದ ಆ ಟೈಮ್ದಾಗ ವರ್ಕ್ ಮುಗಿಸ್ಕೊಂಡು ನನ್ನ ಕಡೆ ಇದ್ದು ಹೋಗ್ಬೇಕಂತ ಅವ್ರಿಗೆ ಒಂದು ಆಸೆ ಇರ್ತೈತಿ, ಹೊಳಿ ಮನೆಗೆ ಹೋಗ್ಬೇಕಪ್ಪ ಇಷ್ಟು ಕೆಲಸದಾಗ ಮುಗಿಸಿ ನಾನು. ಅಂದ್ರೆ ಇಲ್ಲಿ ನೀವು ಒಬ್ಬ ಸ್ವಾವಲಂಬಿ ಮಹಿಳೆ ಆಗುವುದರ ಜೊತೆಗೆ ಬೇರೆ ಮಹಿಳೆಯರಿಗೂ ಕೂಡ ಒಂದು ಆರ್ಥಿಕವಾಗಿ ಸಹಾಯ ಮಾಡಿ ನಿಮ್ಮ ತೋಟದಾಗ ಬಂದವರು ಕೆಲಸ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಆರ್ಥಿಕವಾಗಿ ಒಂದು ಸಹಾಯ ಆಗ್ತದೆ ಅಂತ. ಎಷ್ಟು ಜನ ಮಹಿಳೆಯರಿದ್ದಾರೆ? ಏನಿಲ್ಲ ಅಂದ್ರೆ ಒಂದು 8 ಜನ ಮಹಿಳೆಯರಿಗೆ ಕಾಯಂ ಕೆಲಸ ಕೊಟ್ಟಿರ್ತೀನಿ ರೀ. ನಾನು ಎಲ್ಲೆಲ್ಲಿ ಪ್ಲಾಂಟೇಶನ್ ಮಾಡ್ತೇನಲ್ಲ, ಈಗ ಲಾಸ್ಟ್ ಟೈಮ್ ನಾನು ಗಂಬೆಪುರದ ಹತ್ರ ಮಾಡಿದ್ದೆ, ಅಲ್ಲಿ ಹೆಣ್ಮಕ್ಳಿಗೆ ಅಲ್ಲಿ ನಾನು ಕೆಲಸ ಕೊಟ್ಟಿದ್ದೆ. ಮತ್ತು ಇಲ್ಲೇ ಕಳಸನಕೊಪ್ಪ ಅಂತಂದು ಪೋಲಿಯೋಸ್ ತೊಗೊಂಡು ಮಾಡಿದ್ದೆ, ಅಲ್ಲಿ ಕೆಲಸ ಕೊಟ್ಟಿದ್ದೆ. ನನ್ನಲ್ಲಿ ಬರೋ ಹೆಣ್ಮಕ್ಳಿಗೂ ಕೆಲಸ ಕೊಡ್ತೀನಿ. ನಾನು ಎಲ್ಲಿ ಪ್ಲಾಂಟೇಷನ್ ಮಾಡಿರ್ತೇನಲ್ಲ ಅಲ್ಲಿ ಅವ್ರವ್ರ ಆ ಊರಿನ ಹೆಣ್ಮಕ್ಳು ಬಂದೇ ಕೆಲಸ ಮಾಡ್ತಾ ಇರೋದವರು. ಅಲ್ಲ ಜೊತೆಯವರು ಪ್ಲಾಂಟೇಷನ್ ಮಾಡ್ತೀನಿ ಅಂದ್ರೆ ಅಂದ್ರೆ ನಿಮ್ಮ ತೋಟ ಬಿಟ್ಟು ಬೇರೆ ಕಡೆಗೂ ಹೋಗಿ ಮಾಡ್ತೀರಿ? ಹಾ, ಬೇರೆದ ಈಗ ಏನಾದರೂ ಪ್ಲಾಂಟೇಷನ್ ಈಗ ಬೇರೆದವ್ರದ್ದು ಈಗ ಒಂದು ಅರ್ಧ ಎಕರೆ ಜಾಗ ವೇಸ್ಟ್ ಬಿದ್ದಿರ್ತೈತಿ. ಪಾಪ ಅವ್ರಿಗೆ ಏನು ಬೆಳಿಲಿ ಅಂತ ಗೊತ್ತಾಗೋದಿಲ್ಲ. ಅವರೆಲ್ಲ ಖರ್ಚು ಮಾಡಿದ್ರೆ ನಾನು ಪ್ಲಾಂಟೇಷನ್ ಮಾಡೋಕೆ ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ. ಈಗ ಮನೆಯಲ್ಲಿದ್ದವ್ರು ಯಾರಾದರೂ ಫ್ರೀ ಒಳಗೆ ಒಂದು 2,000 ಗಿಡ ಮೇಂಟೆನೆನ್ಸ್ ಮಾಡ್ಬೋದು ಈಗ ನಿಮ್ಮ ಮನೆಯಲ್ಲಿ ಜಾಗ ಇದ್ರೆ. ಆ ಥರ ಈಗ ಹೆಣ್ಮಕ್ಳು ಮನೆಯಲ್ಲಿ ಖಾಲಿ ಈಗ ಮಧ್ಯಾಹ್ನ ಮೇಲೆ ಏನಾದರೂ ಅದೇನು ಸ್ಮಾರ್ಟ್ ವರ್ಕೇ ಇದೆ, ಯಾವ ಥರ ಏನು ಮಲ್ಚಿಂಗ್ ಪೇಪರು ಬೆಡ್ ಪ್ರಿಪ್ರೇಷನ್ ಇರುತ್ತೆ ಅಷ್ಟು ಮುಗಿದ್ಮೇಲೆ ಆಮೇಲೆ ಹೆಣ್ಮಕ್ಳು ಅದನ್ನ ಕ್ಲೀನಿಂಗ್ ಆಯ್ತು ಫ್ರೂಟಿಂಗ್ ಪ್ಯಾಕಿಂಗ್ ಆಯ್ತು ಮಾಡ್ಕೊಂಡು ಹೋಗ್ಬೋದು. ನಮ್ಮ ಈ ಜಾಗ ಐತಿಪ್ಪ ಒಂದು 5 ಗುಂಟೆ 10 ಗುಂಟೆಯಲ್ಲಿ ಅಲ್ಲಿ ಆದರೂ ನಾವು ಅಂದ ಸ್ಟ್ರಾಬೆರಿ ಹಚ್ಕೊಂಡು ಮಾರ್ಕೆಟಿಂಗ್ ಮಾಡ್ಕೋಬೋದು. ಟೆರಿಸ್ ಗಾರ್ಡನ್ ಆಯ್ತು, ನಿಮ್ಗೆಲ್ಲ ಆಸಕ್ತಿ ಇರ್ತೈತಿ. ಈಗ 100 ಗಿಡ ಬೆಳೆಯೋರು ಇರ್ತಾರೆ, ಅಂಥವ್ರಿಗೆ ನಾನು ತಗೊಂಡು ಹೋಗ್ಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತೇನೆ. ಅಂದ್ರೆ ಜೊತೆಗೆ ಪ್ಲಾಂಟೇಶನ್ ನೀವ ಕೊಡ್ತೀರಿ? ಹಾ, ನಾನೇ ಕೊಡ್ತೇನ್ರಿ ಪ್ಲಾಂಟೇಶನ್. ಮತ್ತೆ ಅವ್ರು ಇದ್ದಂತ ಜಾಗದಲ್ಲಿ ಅವ್ರಿಗೆ ಮಾಹಿತಿ ಮಾಡ್ತಾ ಮಾಹಿತಿ ಕೊಟ್ಟು ಬರ್ತೇನೆ ಅವ್ರಿಗೆ ಹೋಗಿ. ಅವ್ರಿಗೆ ಇಂಟ್ರೆಸ್ಟ್ ಹೆಂಗ್ ಮಾಡ್ಬೇಕಂತ ಅವ್ರಿಗೆ ಹೇಳ್ಕೊಡ್ತೇನೆ ನಾನು. ಅವ್ರಿಗೆ ಯಾರು ಕಲಿಬೇಕಂತ ಮಾಡ್ತಾರಲ್ಲ ಅವ್ರಿಗೆ ಹೇಳ್ಕೊಡ್ತೇನೆ. ಇದ್ರ ಜೊತೆಯವ್ರೆ ಇದ್ರ ಜೊತೆಗೆ ಮತ್ತೇನೆಲ್ಲ ಬೆಳಿತೀರಿ ತೋಟದಾಗ? ಮತ್ತೆ ಅರಿಶಿನ ಬೆಳಿತೇನ್ರಿ ನಾನು, ಅದ್ರದ್ದು ಉಪ್ಪಿನಕಾಯಿ ಮಾಡ್ತೇನೆ ಅರಿಶಿನದ. ಮತ್ತು ಮಾವಿನಕಾಯಿದ ಸೀಸನ್ ಈಗ ಹೆಣ್ಮಕ್ಳಿಗೆ ಕೆಲಸ ಮಾರ್ಚದ ಏಪ್ರಿಲ್ದಲ್ಲಿ ಏನು ಕೆಲಸ ಇಲ್ಲ ಅಂದ್ರೆ ಅವ್ರಿಗೆ ಉಪ್ಪಿನಕಾಯಿ ಮಾಡೋದು ಅದೆಲ್ಲ ಕೆಲಸ ಮಾಡ್ತೀವಿ ನಾವು ಮನೆಯಲ್ಲಿ. ಹಾಗೆ ಈ ಚಳ್ಳಕಾಯಿ ಆಯ್ತು ಮತ್ತು ಈ ಸೌತಿಕಾಯಿ ಕರಿಂಡಿ ಆಯ್ತು ಇಂಥದ್ದು. ಮತ್ತು ಅವ್ರಿಗೆ ಒಂದು ವರ್ಕ್ ಕೊಟ್ಟಂಗೆ ಆಗ್ತೈತಿ, ನನ್ನ ಕಡೆನೂ ಮಾರ್ಕೆಟಿಗೆ ನಾನು ಕಳಿಸ್ದಂಗೆ ಆಗ್ತೈತಿ. ಅರ್ಶಿನ ಪುಡಿ ಅದು ನಾವು ಬೆಳೆದು ನಾನು ಕಟ್ ಸನ್ ಡ್ರೈ ಮಾಡಿಸಿ ಗಿರಣಿಗೆ ಹಾಕೊಂಬಂದು ಪ್ಯಾಕ್ ಮಾಡಿ ಅವ್ರಿಗೆ ಕೊಡ್ತೀನಿ ನಾನು. ಹೆಣ್ಮಕ್ಳಿಗೆ ಅದು ಒಂದು ಕಟ್ ಮಾಡಿ ಒಣಗಿಸೋದು ಹೆಚ್ಚಿಡೋದು ಅದು ಒಂದು ಮಾರ್ಚ್ ಏಪ್ರಿಲ್ದಾಗ 2 ತಿಂಗಳು ಅವ್ರಿಗೆ ಉಪ್ಪಿನಕಾಯಿದ್ದು ಸ್ವಲ್ಪ ಕೆಲಸ ಆಗಿಬಿಡ್ತೈತೆ ಅವ್ರಿಗೆ. ಭಾಳ ಮಳೆ ಅಂದರೆ ಜೂನ್ ಜುಲೈದಾಗ ಸ್ವಲ್ಪ ಸೂಟಿ ಇರ್ತೈತೆ 2 ತಿಂಗಳ್ರಿ. ಆಮೇಲೆ ಕಂಟಿನ್ಯೂ ಆಗಿ ಮತ್ತು ಅವ್ರಿಗೆ ನಾಗರ ಪಂಚಮಿ ಆದಮೇಲೆ ಕೆಲಸ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ನರ್ಸರಿ ಕೆಲಸ ಆಮೇಲೆ ಸ್ಟ್ರಾಬೆರಿ ಪ್ಲ್ಯಾಂಟೇಷನ್ ಅದು ಈ ಥರ ಕೆಲಸದ್ದೆಲ್ಲ ಅವರಿಗೆ. ಮತ್ತು ಉಪ್ಪಿನಕಾಯಿ ಮಾಡೋದು ಅದನ್ನು ಹೇಳಿ. ಈಗ ಇದರ ಜೊತೆಗೆ ಪ್ರಾಣಿ ಸಾಕಾಣಿಕೆ ಕೂಡ ನಾವು ಮಾಡೀರಿ? ಹ್ಞೂ. ಏನೆಲ್ಲ ಸಾಕಿರಿ ಮನೆಯಲ್ಲಿ? ಏನಿಲ್ಲ ಅಂದ್ರೂ ಒಂದು 5 ಜವಾರಿ ಆಕಳ ಸಾಕಿದೇವ್ರಿ, ಪಾರಿವಾಳ ಸಾಕಿದೇವು ಒಂದು 50, ಮತ್ತು ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದ್ದೆ ಅವು ಒಂದು 50 ಕೋಳಿ ಇದಾವ. ಡಕ್ ಸಾಕಾಣಿಕೆ ಮಾಡ್ಕೊಂಡು ಅಂದ್ರೆ ಈ ಏನದ ಏನಿಲ್ಲ ಅಂತ ಅನ್ಬೇಕು ಜೊತೆ ತೋಟದಾಗ. ಅಂದ್ರೆ ಪ್ರಾಣಿ ಸಾಕಾಣಿಕೆ, ಪ್ರಾಣಿ ಸಾಕಾಣಿಕೆ ಮತ್ತೆ ವಿವಿಧ ರೀತಿಯ ಒಂಥರ ಪ್ರಾಯೋಗಿಕವಾಗಿ ಕೆಲಸಗಳನ್ನ ನೀವು ಆರಿಸ್ಕೊಳ್ಳಿಕತ್ತೀರಿ? ಹೌದ್ರಿ. ಸಾಮಾನ್ಯವಾಗಿ ಎಲ್ಲರೂ ಕಾಮನ್ ಆಗಿ ಬೆಳೆಯುವಂತ ಬೆಳೆಗಳನ್ನ ಬೆಳಿತಿರ್ತಾರ, ಆದ್ರೆ ನಿಮ್ದು ಒಂಥರ ವಿಭಿನ್ನ ರೀತಿ ಒಳಗ. ಹೌದ್ರಿ. ಕೋಳಿ ಅದೆಲ್ಲ ನಮ್ಗ ಡೈಲಿ ಎಗ್ ಇದ್ರೆ ಚಲೋ ಕೊಡ್ದು. ಜವಾರಿ ಕೋಳಿನ ಸಾಕಿವ್ರಿ ಯಾವೂ ಇದ್ರು, ಅದ್ರದ್ದು ಮೊಟ್ಟೆ ಈಗ ಅದು ನನಗೆ ಆರ್ಡರ್ ಇದ್ದೇ ಇರ್ತೈತೆ, ಅದು ಸಿಗುದಿಲ್ಲ ಅದ್ರ ಕರೆ ಹೇಳ್ಬೇಕಂದ್ರೆ. ಆದ್ರೆ ನಮ್ಮ ಕಡೆ ಇದ್ದೇ ಇರ್ತೈತಿ. ಮತ್ತೆ ಮರಿ ಆಗ್ತಿರ್ತಾವ ಕಂಟಿನ್ಯೂ, ಅದು ಅದ ತಗೊಂಡ್ ಬಂದು ಒಮ್ಮೆ ಐತಿ ಕೋಳಿ ಅಂದ್ರೆ ತಾನ ತತ್ತಿ ಮರಿ ಇರ್ಲಿ ಅಂತ ಹಿಂಗ ಅದು ನಮಗೆ ಉತ್ಪನ್ನ ಕೊಟ್ಟ ಕೊಡ್ತಿರ್ತೈತಿ ಪ್ರಾಣಿ ಅನ್ನಕಷ್ಟ. ಅದರಿಂದ ಉತ್ಪನ್ನ ನಮಗೆ ಬಹಳ ಇರ್ತೈತಿ. ಈಗ ನಾವು ಹೊಲಕ್ ಬೇಕಂದ್ರೆ ಗೊಬ್ಬರ ಬೇಕಂದ್ರೆ ಆಕಳ ಬೇಕಲ್ರಿ ಈಗ ನಮ್ಮ ಕಡೆ, ಎಷ್ಟು ನಾವು ಗೊಬ್ಬರ ಮಾರಕ್ ತರ್ಲಿಕ್ಕೆ ಆಗ್ತೈತಿ. ಮತ್ತು ಅದನ್ನ ನಮ್ಗೆ ಆರ್ಗ್ಯಾನಿಕ್ ನಮ್ಮ ಜವಾರಿ ಇರೋದ್ರಿಂದ ಗೋಮೂತ್ರ ಬೇಕಾಗ್ತೈತೆ ನಮ್ಗೆ, ಇಮ ಸಗಣಿ ಬೇಕಾಗ್ತೈತಿ ಎಲ್ಲಿ ತೊಗೊಂಡು ಬರೋದು ಅಂತಂದು ಮನೆಯಲ್ಲಿ ಅವು ಮತ್ತು ಬೇಕಾ ಅಲ್ಲಿ ಈಗ ರೈತಾಪಿ ಮಾಡಕ್ಕೆ ಬಂದೇ ಬಂದ್ರೆ ಅವೆಲ್ಲ ಇರಬೇಕಂತಂದು ನನ್ನ ವಿಚಾರ. ಅಂದ್ರೆ ಇಲ್ಲಿ ನಿಮಗೆ ಪ್ರಾಣಿಗಳ ಒಂದು ಉಪಯೋಗದ ಜೊತೆ ಜೊತೆಗೆ ಅವುಗಳು ಕೊಡುವಂತ ಹಾಲು ಇದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗ್ತೈತಿ ಈಗ ತಗೊಂಡ್ ಬರ್ಲಿಕ್ಕೆ. ಆತ ಕೋಳಿಗೆ ಅಂದ್ರೆ ಈಗ ಮೊಟ್ಟೆ ಬೇಕಪ್ಪ ಅಂದ್ರೆ ಈಗ ಎಲ್ಲಿ ತಗೊಂಡ್ ಬರಕ್ ಆಗ್ತೈತಿ ಅಂತಂದು ಮನೆಯಲ್ಲೇ ಸಾಕೊಂಡೀವಿ. ಈಗ ಹಾಲು ಮಾರಾಟ ಮಾಡ್ತೀರಿ? ಜವಾರಿ ಆಕಳ ಇರೋದ್ರಿಂದ ಮನೆಯಲ್ಲೇ ನಮ್ಮ ಮತ್ತು 4 ನಾಯಿ ಇದೆಲ್ಲ ಅದೇ ಬಂದ್ರೆ ಅದು ಹೆಚ್ಚಾನ ಹೆಚ್ಚು ನಮ್ಮ ಗೋಮೂತ್ರ ಮತ್ತು ಸಗಣಿಗೆ ಜಾಸ್ತಿ ಉಪಯೋಗ ಇರೋದು ಅದು. ಹಾಗಾಗಿ ಅದು ಜಾಸ್ತಿ ಉಪಯೋಗ ಮಾಡ್ತೀವಿ. ಒಟ್ಟು ಎಷ್ಟು ಜನ ಇದ್ದೀರಿ ಮನೆಯೊಳಗೆ? ಮನೆಯಲ್ಲಿ 4, ಒಂದು ಇನ್ನೊಬ್ಬ, ಒಂದು 7 ಜನ ಆಗ್ತೀವ್ರಿ. ಒಬ್ಬರ ನನ್ನ ಜೋಡಿನ ಒಬ್ಬಕ್ಕೆ ಅನಾಥ ಒಬ್ಬಕ್ಕೇನೆ ಇಟ್ಕೊಂಡಿದ್ದೀನಿ. ನೋಡ್ರಿ, ಅವನು ಆಕೆ ಕಂಟಿನ್ಯೂ ಆಗಿ ನನ್ನ ಜೋಡಿನ ನಮ್ಮ ಮನೆಯಲ್ಲೇ ಇರ್ತಾಳೆ. ಇನ್ನೊಬ್ಬ ಒಂದು ಮನುಷ್ಯನೂ ಅವನಿಗೂ ಯಾರೂ ಇಲ್ಲ, ಅವನು ಲಗ್ನ ಅದಾಗಿಲ್ಲ ಹಂಗೆ ಇದ್ದಾನೆ. ಅವನು ಕಂಟಿನ್ಯೂ ಆಗಿ ನಮ್ಮ ಮನೆಯಲ್ಲೇ ದನ ಕಾಯ್ಕೊಂತ ಊಟ ಮಾಡ್ಕೊಂತ ಅವ್ರಿಗೇನು ಬೇಕು ಖರ್ಚಿಗೆಲ್ಲ ಕಟ್ಕೊಂತ ನಾನು ಮನೆಯಲ್ಲೇ ಇದ್ದಾರೆ. ಒಂದು 3 ಜನ ಹೊರಗಿನವ್ರು ಇರ್ತಾರೆ, 3-4 ಜನ, ಇಬ್ಬರು ಜೋಡಿ ಒಂದು ಇಟ್ಕೊಂಡಿರ್ತೀನಿ ಅಲ್ಲೇ ಸ್ವಂತ ಇರುವಂಗೆ. ಒಂದು ಏನಿಲ್ಲ ಅಂದ್ರೂ ಒಂದು 15-20 ಜನ ಆಗೇ ಆಗ್ತೈತ್ರಿ ಮೇಡಮ್, ಹೊರಗೆ ಬರೋದು ಹೋಗೋದು ಕೆಲಸ ಮಾಡೋರು ದನಕ್ಕೊಬ್ರು ಬೇಕಾಗ್ತೈತಿ ಹಿಂಗೆಲ್ಲ. ಎಲ್ಲರಿಗೂ ಅಡಿಗೆ ಸೌಕರ್ಯ ಎಲ್ಲ ನೀವು ಮಾಡ್ತೀರಾ? ನಾನು ಮಾಡ್ತೇನ್ರಿ ಅಡಿಗೆ ಅಷ್ಟು. ರೊಟ್ಟಿ ಅದೆಲ್ಲ ಹೊರಗೆ ಏನ್ರಿ ಹೆಣ್ಮಕ್ಳು ಬಂದವ್ರ ಕಡೆ ಮಾಡಿಸ್ತೇನೆ, ಉಳ್ಕಿದ ಅಡಿಗೆ ಮಾತ್ರ ನಾನು ಮಾಡ್ತೇನೆ. ನನ್ನ ಸಣ್ಣ ಮಗನೂ ಅಡಿಗೆ ಮಾಡಕ್ ಕಲ್ತಾನ್ರಿ, ಅವನಿಗೂ ಮಾಡಕ್ ಹಚ್ಚಿರ್ತೇನೆ. ಮಕ್ಕಳು ಇಬ್ಬರು ಜನ ಇದ್ದಾರೆ ಮನೆಯಲ್ಲಿ. ಈಗ ಪ್ರಾಣಿ ಇಷ್ಟೆಲ್ಲ ಇಷ್ಟು ಮಂದಿ ಮೇಂಟೆನೆನ್ಸ್ ಅಂದ್ರೆ ಮನೆಗೆ ಸ್ವಂತ ಮನೆಯವರು ಕೆಲಸ ಮಾಡ್ಬೇಕಾಗ್ತಿದ್ರು. ಅಂದ್ರೆ ಒಟ್ಟು ಮನೆ ಒಳಗೆ ಒಬ್ಬರಿಗೊಬ್ರು ಸಹಾಯ ಸಹಕಾರ, ಅವ್ರವ್ರ ಕೆಲಸ ಅವ್ರ ಪ್ರತಿನಿತ್ಯವಾಗಿ ಅವ್ರವ್ರ ಕೆಲಸ ಅವ್ರು ಮಾಡೋದಲ್ಲ, ಹಂಚಿಬಿಟ್ಟಿರಿ, ಹಂಚಿಬಿಟ್ಟೆ ಹ್ಞೂನ್ರಿ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗುದು. ಈಗ ನಾನು ಪ್ಲಾಂಟೇಶನ್ ಅದ ಏನು ವರ್ಕ್ ಇದ್ರು ನನ್ನ ಸಣ್ಣ ಮಗ ಪೂರ ಅದಕ್ಕೆ ಏನು ಬಂದೈತಿ ಏನು ಅವ್ನ ಜವಾಬ್ದಾರಿ ಅದ. ಒಮ್ಮೆ ಈಗ ನಾ ಪ್ಲಾಂಟೇಶನ್ ಅಷ್ಟು ಮಾಡೇನಪ್ಪ ಒಂದು ಎಕರೆ ಮೇಲೆ ಅಂದ್ರೆ ಅವ್ನು ಪೂರ ಅದ್ರ ದೇಖರೇಖೆ, ಅವ್ನು ಸ್ಕೂಲ್ ಕಲಿತರು ಮನೆಯಲ್ಲಿದ್ದರು ಎಲ್ಲಿ ಹೋದ್ರು ಅದ್ರದ್ದು ಏನೈತಿ ಮೇಂಟೆನೆನ್ಸ್ ಅವ್ನು ಮಾಡೇ ಮಾಡ್ತಾನೆ, ಇಂಟ್ರೆಸ್ಟ್ ತೊಗೊಳ್ಬೇಕು ಅವನು. ಮತ್ತು ಈಗ ಸ್ಪ್ರೇ ಅದೆಲ್ಲ ಮಾಡಬೇಕಾಗ್ತೈತಲ್ಲ ಮೇಡಮ್. ಮತ್ತು ಈಗ ಹುಡುಗರಾದ ಒಂದು ಕೊಟ್ಟಾಗ ಅವು ಪಟ ಪಟ ಮಾಡಿಬಿಡ್ತಾವೆ. ಈಗ ಹೊರಗಿನ ಕೆಲಸ ಮಾಡೋರಿಗೆ ಸ್ವಲ್ಪ ಹೇಳ್ಕೊಡ್ತೇವೆ ಒಂದು ಹುಡುಗ ಅದಾನ ಅವಂಗು. ಮತ್ತು ಈಗ ಉಳಿಕಿದ್ದವೆಲ್ಲ ನಾವು ಸ್ವಂತ ಮನೆಯಲ್ಲೇ ಮಾಡೋದು, ನಾನು ಪ್ಯಾಕಿಂಗ್ ಅದೆಲ್ಲ ಹೆಣ್ಮಕ್ಳಿಗೆ ಕಲಿಸೋದು ಅದು. ಈಗ ತೋಟದೊಳಗೆ ಬೇರೆ ಬೇರೆ ಕಾಯಿಪಲ್ಲೆ ಬೆಳಿತೀನಿ ಅಂತ ಹೇಳಿದ್ರಿ, ಅದು ನಿಮ್ಮ ಮನೆಯ ಮಟ್ಟಕ್ಕೆ ಮಾತ್ರ ಬೆಳ್ಕೋತೀರೋ ಅಥವಾ ಅದು ಮಾರಾಟ ಮಾಡಿ? ಇಲ್ಲ, ಮಾರಾಟ ಮಾಡಲಿಕ್ಕೆ ಅದನ್ನು ಮಾಡ್ತೇವೆ. ಈಗ ಸೆಪ್ಟೆಂಬರ್ ಒಳಗಿಂದ್ರೆ ಆಮೇಲೆ ಫ್ರೂಟ್ಸಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೀಸನ್. ಈಗ ಒಂದ ಫ್ರೂಟ್ ಬೆಳೆದು ಒಂದ ಮರಕಾಗಲ್ಲ. ಈಗ ಆ ಟೈಮ್ದಲ್ಲಿ ನನ್ನ ಕಡೆ ವೆರೈಟಿ ಫ್ರೂಟ್ ಎಲ್ಲ ಇರುತ್ತೆ. ಏನೇನು ಹಾಕ್ತೀರಿ? ಅವಾಗ ಸ್ಟ್ರಾಬೆರಿ ಇರ್ತೈತಿ, ಗೋಲ್ಡನ್ ಬೆರಿ ಅದು ಸ್ವಲ್ಪ ಇರ್ತೈತಿ, ಈ ಬ್ರೋಕ್ಲಿ, ರೆಡ್ ಕ್ಯಾಬೇಜ್, ಜುಕಿನಿ ಅಂತ ಈ ಥರ ಎಲ್ಲ ವೆಜಿಟೇಬಲ್ ಇರ್ತೈತಿ. ಆ ಟೈಮ್ದಲ್ಲಿ ಅದನ್ನು ಎಲ್ಲ ಬೆಳೆದು ಬಿಡ್ತೀನಿ. ಆ ಟೈಮ್ದಾಗ ಒಂದು 6 ತಿಂಗಳು ನನಗೆ ಮಾರ್ಚ್ ಮಟ್ಟ ಅಂದರೆ ಮಾರ್ಕೆಟಿಂಗ್ ಚಲೋ ಆಗುತ್ತೆ. ನಾನು ಸೆಪ್ಟೆಂಬರ್ ಅಂತ ಸ್ಟಾರ್ಟ್ ಆಗಿ ಏನಿಲ್ಲ ಅಂದರೂ ಮಾರ್ಚ್ವರೆಗೆ ನನಗೆ ಮಾರ್ಕೆಟಿಂಗ್ ಚಲೋ ಆಗೈತಿ. ಮಾರ್ಚ್ ಏಪ್ರಿಲ್ ಮಟ್ಟ ಮಾರ್ಕೆಟಿಂಗ್ ಎಲ್ಲ ನನ್ನ ಕಡೆ ನಂಗೆ ಹೋಗ್ಲಿಕ್ಕೆ ಬರೋಕ್ಕೆ ಟ್ರಾನ್ಸ್ಪೋರ್ಟ್ ಭಾಳ ಆಗುತ್ತೆ ರೀ ನಂಗೆ. ಅದಕ್ಕೆಲ್ಲ ವೆಜಿಟೇಬಲ್ ಎಲ್ಲ ಫ್ರೂಟ್ಸ್ ಇದ್ರೆ ಮತ್ತು ತೊಗೊಳೋರಿಗೆ ಎಲ್ಲ ವೆರೈಟಿನೂ ತೊಗೋತಾರ ಮತ್ತು ಎಲ್ಲನೂ ಮಾಡ್ತಾರ. ಮತ್ತು ಈಗ ಅದ್ರೊಳಗೆ ಜಾಮ್ ಅದು ಮಾಡ್ತೇನೆ ರೀ. ಸ್ವಲ್ಪ ನನ್ನ ಕಡೆ ಓವರ್ ಜಾಸ್ತಿ ಹಣ್ಣಾಗಿ ಉಳಿತಂದ್ರೆ ಅದನ್ನು ಜಾಮ್ ರೆಡಿ ಮಾಡ್ತೇನೆ. ಅದನ್ನು 60% ಫ್ರೂಟ್ ಹಾಕಿ ಒಂದೊಳ್ಳೆ ಇವತ್ತು ಹಣ್ಣು ಸೇಲ್ ಆಗಲಿಲ್ಲ ನನ್ನ ಕಡೆ ಉಳಿತಂದ್ರೆ ಅದು ಅಳಿಗೆ ಏನು ಮಾಡೋಕ್ಕಾಗಂಗಿಲ್ಲ ಅದು ನನ್ನ ಕಡೆ. ಆ ಸಂದರ್ಭದಲ್ಲಿ ಅದನ್ನ ಜಾಮ್ ಅದು ಕನ್ವರ್ಟ್ ಮಾಡಿ ಮತ್ತು ಸಣ್ಣ ಡ್ರೈ ಸ್ಟ್ರಾಬೆರಿ ಅದು ಮಾಡ್ತೀನಿ. ಅಂದ್ರೆ ಏನ್ ಬೇಕು ಇವತ್ತು ಉಳಿದ್ ಬಿಡ್ತಪ್ಪ ಅಂದ್ರೆ ಅದೇನಾದ್ರೂ ವೇಸ್ಟ್ ಮಾಡಲ್ಲ. ಇವತ್ತು ಒಂದೊಳ್ಳೆ ಮಾರ್ಕೆಟ್ ಇಲ್ಲ, ನನಗೆ ಏನೋ ಹೋಗ್ಲಿಲ್ಲ, ಬಸ್ ಸಿಗ್ಲಿಲ್ಲ, ಏನಾದ್ರೂ ಪ್ರಾಬ್ಲಮ್ ಆಯ್ತಂದ್ರೆ ಅದನ್ನ ಜಾಮು ಆ ಥರ ಇದು ಮಾಡಿ ಕನ್ವರ್ಟ್ ಮಾಡಿ ಅದನ್ನ ಮತ್ತೆ ಅದಂದ್ರೆ ಲೈಫ್ ಜಾಸ್ತಿ ಹೆಚ್ಚಿಗೆ ಟೈಮ್ ಸಿಗೋದ್ರಿಂದ ಮತ್ತೆ ಅದನ್ನ ನಾನು ರೆಡಿ ಮಾಡ್ಕೋತೀನಿ. ಈ ಜೊತೆಯವರು ಇಷ್ಟೆಲ್ಲ ಮಾಡಬೇಕು ಅಂದ್ರೆ ನಿಮ್ಮ ಮುಂಚಿಂದನೂ ಇದ್ರೊಳಗೆ ಆಸಕ್ತಿ ಇತ್ತೋ ಅಥವಾ ಆಮೇಲೆ ಬೆಳೆಸ್ಕೊಂಡಿರಿ? ಇಲ್ಲ, ಇದು ಆಮೇಲೆ ಸ್ವಲ್ಪ ಬೆಳೆಸ್ಕೊಂಡಿದ್ರಿ. ಫಸ್ಟಿಗೆ ಏನು ಆಸಕ್ತಿ ನನಗಿರ್ಲಿಲ್ಲ. ಫಸ್ಟ್ ಮಹಾರಾಷ್ಟ್ರ ಒಳಗೆ ಒಂದು 22 ವರ್ಷ ಇದ್ದಿದ್ದು ಪಂಚಗಣಿ ಮಹಾಬಲೇಶ್ವರದಲ್ಲಿ. ಅಲ್ಲಿ ಎಲ್ಲ ಆಜುಬಾಜು ಹೆಣ್ಮಕ್ಳದೆಲ್ಲ ತಮ್ಮನಿ ಕೆಲಸ ಮಾಡ್ಕೊಂತ ಎಲ್ಲ ಮಾಡ್ತಿದ್ರು ಅವ್ರು, ಈ ಹೊಲ ಮನಿ ಕೆಲಸ ಮಾಡೋರು. ಅದು ನೋಡ್ಕೊಂಡು ನನಗೆ ಅನ್ನಿಸ್ತೈತಿ ಇವ್ರು ಮನಿನೂ ನಡೆಸ್ತಾರೆ, ಇತ್ತ ಹೊಲ ಮನಿ ಕೆಲಸನೂ ಮಾಡಿ ಬರ್ತಾರಪ್ಪ ಇದೇನಂತ ಬರೀ ಅವ್ರು ನೋಡಿ ನನಗೆ ಜಾಸ್ತಿ ಇದು ಅನ್ನಿಸ್ತು. ಹೊಲನೂ ಮಾಡ್ಬೋದಪ್ಪ, ಹೊರಗೆ ಹೋಗಿ ದುಡಿಬೇಕು ಅಂತಂದು ಏನು ಅವಶ್ಯಕತೆ ಇಲ್ಲ. ನಮ್ಮ ಕಡೆ ನೀರು, ನಮ್ಮ ಕಡೆ ಜಾಗ ಐತೆ ಅಂದರೆ ಏನು ನಾವು ಮಾಡ್ಕೋಬೋದು. ಅದು ಒಂದು ಟೈಮ್ ಒಳಗೆ ಅದೇ ಮಂದಿ ಕರ್ಕೊಂಡು ಆ ಟೈಮ್ದಾಗ ಮಾಡಿಬಿಟ್ರೆ ಆಮೇಲೆ ಕಂಟಿನ್ಯೂ ಮಾರ್ಕೆಟಿಂಗು ಆಗ್ತೈತಿ. ಆಜುಬಾಜು ಸುತ್ತಮುತ್ತಲು ಇದ್ದ ಮನೆಗೆ ಅಷ್ಟೇ ಕೊಡ್ಬೋದು, ಜಾಸ್ತಿ ನಮ್ಗೆ ಎಷ್ಟು ಆಗ್ತೈತೆ ಅಷ್ಟು ಮಾಡ್ಕೋಬೋದು ಅಂತ. ಮನೆಯಲ್ಲಿರುವ ಅಂದ್ರೆ ಹೆಣ್ಮಕ್ಳು ಮಾಡ್ಕೊಂಡು ಇದ್ದು ಕೆಲಸ ಇಲ್ಲ ಅನ್ನೋ ಬದ್ಲಿ ಅಗ್ರಿಕಲ್ಚರ್ ಮಾಡ್ಕೊಳ್ಬೋದು ಅಂತ ನನ್ನ ವಿಷಯ. ಇಲ್ಲ, ಬಹಳ ಉತ್ತಮವಾದಂತ ಒಂದು ನಿರ್ಣಯ ಇದು. ಯಾಕೆಂದ್ರೆ ಭೂಮಿ ತಾಯಿಯನ್ನ ನಂಬಿದಂತ ಜನ ಇಲ್ಲಿ ಬೆಳೆ ತಕ್ಕೊಂಡು ಮತ್ತೆ ಮಾರಾಟ ಮಾಡಿಕೊಂಡು ಇದೆಲ್ಲ. ಈಗ ಮಾರಾಟ ಅಂದ್ರೆ ಇದಕ್ಕೇನಾದ್ರೂ ನೀವು ವಾಹನ ಸೌಕರ್ಯ ಮಾಡ್ಕೊಂಡಿರಿ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಿಂದ ಹೋಗ್ತೀರಿ? ಇಲ್ಲ, ನಂದು ಸ್ವಂತ ಗಾಡಿ ಇದೆ ಮೇಡಮ್, ಅದರಲ್ಲೇ ನಾನು ಜಾಸ್ತಿ ಹೋಗೋದು ಬರೋದು. ಮತ್ತು ಬಸ್ಸಲ್ಲಿ ಅದು ಯಾರಿಗಾರ ಕಳಿಸ್ಕೊಟ್ಟು ನಾನು ಕೊಡೋದು. ಬಸ್ಸಿನಲ್ಲಿ ಅದು ಯಾರೊಬ್ಬರು ಜೋಡಿ ಹೋಗಿ ಅದನ್ನ ಹೋಗಿ ಮಾರಾಟ ಮಾಡ್ತಾರೆ. ಆದರೂ ಬಸ್ ಸೌಕರ್ಯ ಅದು ಅಷ್ಟು ಟೈಮಿಗೆ ಹೋಗಿ ಮುಟ್ಟಲ್ಲ. ಸ್ವಂತ ನಾನೇ ನಮ್ದು ಗಾಡಿಯಲ್ಲಿ ನಾನು ಮಾರಾಟ ಮಾಡೋದು. ಯಾವ ಟೈಮ್ ಬೇಕಾದ ಟೈಮ್ದಾಗ ನಾನೇ ಒಂದು ಟೈಮ್ ಸೇಲಿಂಗ್ ಟೈಮ್ ಬೆಳಗ್ಗೆ ಎಲ್ಲ ಪ್ಯಾಕಿಂಗ್ ಆದಮೇಲೆ 6 ಗಂಟೆ 8 ಗಂಟೆ ಒಳಗೆ ಮಾರ್ಕೆಟಿಂಗ್ ಆಗಿಬಿಡ್ಬೇಕು ಅದು ನಾನು ಮಾಡಿದ್ದುಷ್ಟು ಮೇಡಮ್. ಆ ಟೈಮ್ ಮಟ್ಟ ಒಳಗೆ ನಾನು ಅದನ್ನ ರೆಡಿ ಮಾಡಿಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಆ ಟೈಮ್ದಾಗ ಸೇಲ್ ಮಾಡೇ ಬಿಡ್ತೇನೆ. ಅದನ್ನ ಇಟ್ಕೊಳೋದಿಲ್ಲ ನಾನು. ಬಸ್ಸಿಗೆ ಬೇಕಾದರೂ ಬಸ್ಸಿಗೂ ನಾನು ಹೋಗಿ ಹಾಕಿ ಬರ್ತಿದ್ದೀನಿ. ಆ ಟೈಮ್ಗೆ ಹೋಗಿ ಅವ್ರು 12-1 ಗಂಟೆಗೆ ಅಂತ ಸ್ಟ್ರಾಬೆರಿ ಹೋಗಿ ಪಿಕ್ ಮಾಡ್ಕೋತಾರೆ, ಅವ್ರಿಗೆ ಟೈಮ್ ಇರ್ತೈತೆ ಅಲ್ಲಿ. ಆದ್ರೆ ಇವತ್ತು ಹರಿದಿದ್ದ ಹಣ್ಣು ಮಾಲು ಇವತ್ತಿಗೆ ಹೋಗಿ ಮುಟ್ಸಬೇಕು ನಾನು ಎಷ್ಟೊತ್ತಿದ್ರು. ಹೌದು, ಅದು ಇಂಪಾರ್ಟೆಂಟ್. ಇವತ್ತು ಇಟ್ಕೊಂಡು ನಾವು ನಾಳೆ ಆರಾಮ ಬಾಳೆಹಣ್ಣು ಆ ಥರ ಅಲ್ಲ. ಇವತ್ತು ಎಷ್ಟೊತ್ತಿದ್ರು ಮಾರ್ಕೆಟ್ ಇವತ್ತು ನಾವು ಎಷ್ಟು ಹಣ್ಣು ಹೊಲದಾಗಿಂತ ತೆಗೀತಾ ಇದ್ದೀವಿ ಅಂತಂದೊಂದು ಅಂದಾಜ್ ಮೇಲೆ ಆಲ್ರೆಡಿ ನಾವು ಮಾರ್ಕೆಟ್ ಸೆಟ್ ಮಾಡ್ಕೊಂಡು ಬಿಟ್ಟಿರ್ತೀವಿ. ಆ ಟೈಮ್ದಾಗ ನನ್ನ ಕಡೆ ಒಂದು 100 ಕೆಜಿ ಸ್ಟ್ರಾಬೆರಿ ಬರ್ತೈತಪ್ಪ ಅಂದ್ರೆ 200 ಕೆಜಿ ಬರ್ತೈತೆ ಅಂದ್ರೆ ಆ ಟೈಮ್ ಒಳಗೆ ನಾನು ಬೇಕು ನನ್ನ ಕಡೆ ಅಂದ್ರೆ ಎಷ್ಟು ತೊಗೊಂಡು ಹೋಗ್ತಾರಲ್ಲ ಮುಂಚೆ ನಾನು ಆರ್ಡರ್ ತೊಗೊಂಡಿರ್ತೇನೆ ಅವ್ರ ಕಡೆ. ಫಸ್ಟೇ ಆರ್ಡರ್ ತೊಗೊಂಡ್ಬಿಡೋದು. ಈಗ ನನಗೆ ನನ್ನ ಕಡೆ ವೆಜಿಟೇಬಲ್ ಸ್ಟಾರ್ಟ್ ಆಗ್ತೈತೆ ಅಂದ್ರೆ ಆ ಟೈಮ್ದಾಗ ಮುಂಚಿತವಾಗಿ ನಾನು ಆರ್ಡರ್ ತೊಗೊಂಡಿರ್ತೇನೆ ಅವ್ರ ಕಡೆ. ಒಂದೇ ಕಡೆ ಅಂತಲ್ಲ, ಎಲ್ಲ ಕಡೆ

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಆಲದಕಟ್ಟಿಯ ಶುಕ್ರಾಚಾರಿ ನಾಗಪ್ಪ ಮಾಯಾಚಾರಿ ಮತ್ತು ಮೇಳದವರಿಂದ ಒಡಪುಗಳು. ಲಕ್ಷ್ಮೀನಾರಾಯಣನೇ ಶಿವನನ್ನು ನಿಂದಿಸಿ ಹರಿಯ ಧ್ಯಾನ ಮಾಡಿದ ಕಾರಣ ಎನ್ನ ಕರಗಳು ಕತ್ತರಿಸಿ ಭೂಮಿಗೆ ಬಿದ್ದಿರುವವು. ಹಸ್ತಪೂರ್ಣನಾದ ವ್ಯಾಸನ ಗತಿ ಏನೆಂದು ನುಡಿಯಲು. ಅಂತಪ್ಪ ಶ್ರೀಮನ್ನಾರಾಯಣನು ಶ್ರೀ ವ್ಯಾಸರ ಸ್ಥಿತಿಯನ್ನು ಕಂಡು ಮನಸ್ಸಿನಲ್ಲೇ ಮುಗುಳಿಗೆ ಗೆತ್ತ ವ್ಯಾಸ ಯಜ್ಞಕರ್ತಂಚ ದೇವೇಂದ್ರ ವೇದ ಕರ್ತಂಚ ವಾಗ್ದಪತಿ ಹಮ್ಮಮ ಕರ್ತಂಚ ಮಹೇಶ್ವರ ನನಗೆ ಕತ್ರವಾದಂತಹ Thank you.